ಶ್ರುತಿಯೇ ಆಗಿ ಎಲ್ಲ ಬೆಳಕು ಹೊಮ್ಮಿತೋ, ಉಷೆಯು ಉದಿಸಿ ಬಂದ ಹಾಗೆ ಎಲ್ಲಿ ಹೊಸತು ಮೂಡಿತೋ. ಋಷಿಯ ಕೃತಿಯು ಶ್ರುತಿಯೇ ಆಗಿ ಎಲ್ಲ ಬೆಳಕು ಹೊಮ್ಮಿತೋ, ಉಷೆಯು ಉದಿಸಿ ಬಂದ ಹಾಗೆ ಎಲ್ಲಿ ಹೊಸತು ಮೂಡಿತೋ. ಭಿನ್ನ ಭಿನ್ನ ಹೃದಯದಲ್ಲಿ ಏಕ ಸೂತ್ರ ಜನಿಸಿತೋ, ಭಿನ್ನ ಭಿನ್ನ ಹೃದಯದಲ್ಲಿ ಏಕ ಸೂತ್ರ ಜನಿಸಿತೋ, ಭಿನ್ನ ಭಿನ್ನ ಹೃದಯದಲ್ಲಿ ಏಕ ಸೂತ್ರ ಜನಿಸಿತೋ. ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ. ಕೃಷ್ಣ ಬುದ್ಧ ಸಿದ್ಧ ಮಹಿಮರಾಗಿ ಉಳಿದರು, ದಾಸ ಶರಣರಾದಿಯಾಗಿ ಪಾಂಥರಾಗಿ ಸರಿದರು, ರಾಮಕೃಷ್ಣ ಬುದ್ಧ ಸಿದ್ಧ ಮಹಿಮರಾಗಿ ಉಳಿದರು. ಗೀತೆಯ ನುಡಿ ಬದುಕನೆಲ್ಲ ಏಕ ಸೂತ್ರ ಮಾಡಿತು, ಗೀತೆಯ ನುಡಿ ಬದುಕನೆಲ್ಲ ಏಕ ಸೂತ್ರ ಮಾಡಿತು, ಗೀತೆಯ ನುಡಿ ಬದುಕನೆಲ್ಲ ಏಕ ಸೂತ್ರ ಮಾಡಿತು. ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪು ಗೀಡಿತೋ, ಯಾವ ಧರೆಗೆ ವರ್ಷ ಧಾರೆ ಫಲಿಸಿ ಚಿಗುರು ತಂದಿತೋ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯಭೂಮಿ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಆತ್ಮ ನಿರ್ಭರ್ ಭಾರತ್ ಕಟ್ಟುವಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಆಧಾರಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ವರ್ಷಪೂರ್ತಿ 52 ವಾರಗಳು ನಡೆಯಲಿದೆ. ಕ್ವಿಜ್ನ ವಿಷಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ, ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು quiz.mygov.in ಲಾಗಿನ್ ಆಗಿ ಅಲ್ಲಿ ಸರ್ಕಾರದ 14 ವಿವಿಧ ಯೋಜನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ, ಇಂಗ್ಲಿಷ್ ಮತ್ತು ಇನ್ನಿತರ ಪ್ರಮುಖ ಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1,000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.in ಲಾಗಿನ್ ಆಗಿ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ ಕಾ ವಿಕಾಸ್ ಮಹಾಕ್ವಿಜ್, ಸಬ್ ಕಾ ವಿಕಾಸ್ ಮಹಾಕ್ವಿಜ್. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದ್ರಿ. 8:30 ರತ್ನಶಾಸ್ತ್ರಿ ಅವರ ಸ್ವರದಲ್ಲಿ ಭಾವಗೀತೆಗಳು ಮೂಡಿಬರಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಸಮಯ 7:00, ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಪದ್ಧತಿ ಭತ್ತದ ಬೇಸಾಯ ಕುರಿತು ಡಾಕ್ಟರ್ ಎಂಎನ್ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ.

ಕೆರೆಕಟ್ಟೆಗಳಿಗೆ ಅಥವಾ ಡ್ಯಾಮ್ಗಳಿಗೆ ಸರಿಯಾದ ಸಮಯದಲ್ಲಿ ನೀರು ಬರದೇ ಇರೋದ್ರಿಂದ ಕಾಲುವೆಗಳಿಗೆ ನೀರು ಹರಿಸ್ತಕ್ಕಂಥ ಸಮಯದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಮತ್ತೆ ಇನ್ನು ಮಳೆಯ ಹಂಚಿಕೆನಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಕಳೆದ ಹಲವಾರು ವರ್ಷಗಳಿಂದ ನಾವು ಬರವನ್ನ ಸರ್ವೇ ಸಾಮಾನ್ಯವಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಸಾಮಾನ್ಯ ಸಾಂಪ್ರದಾಯಿಕ ಪದ್ಧತಿನಲ್ಲಿ ನಾವು ಭತ್ತವನ್ನು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಸಾಮಾನ್ಯವಾಗಿ 1 ಕೆಜಿ ಭತ್ತದ ಉತ್ಪಾದನೆಗೆ 4,000 ರಿಂದ 5,000 ಲೀಟರ್ನಷ್ಟು ನೀರು ಬೇಕಾಗುತ್ತೆ. ನಮ್ಮ ಪೂರ್ವ ವರ್ಷಗಳನ್ನ ನಾವು ವಿಶ್ಲೇಷಣೆ ಮಾಡ್ಕೊಳ್ಳೋದಾದ್ರೆ ಭತ್ತದ ವಿಸ್ತೀರ್ಣ ಕಡಿಮೆ ಇರ್ತಾ ಇತ್ತು, ನೀರಿನ ಲಭ್ಯತೆ ಕೂಡ ಚೆನ್ನಾಗಿರ್ತಾ ಇತ್ತು. ಹಾಗಾಗಿ ಇರ್ತಕ್ಕಂಥ ನೀರನ್ನ ಯಥೇಚ್ಛವಾಗಿ ನಾವು ಭತ್ತಕ್ಕೆ ಕೊಟ್ಟು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಬೆಳೀತಾ ಇತ್ತಂಥದ್ದು ವಾಡಿಕೆ. ಬದಲಾದಂತಹ ಹವಾಮಾನ ಪರಿಸ್ಥಿತಿನಲ್ಲಿ ಒಂದು ಮಳೆಯ ಹಂಚಿಕೆನಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಮತ್ತೆ ಅದಲ್ಲದೆ ಉಷ್ಣಾಂಶದಲ್ಲೂ ಕೂಡ ವಾತಾವರಣದಲ್ಲಿ ಸಾಕಷ್ಟು ವ್ಯತ್ಯಾಸವನ್ನ ನಾವು ಕಾಣ್ತಾ ಇದ್ದೇವೆ. ಇದಲ್ಲದೆ ಇವತ್ತು ಪರಿಸರ ತಜ್ಞರು ಕೂಡ ಮಾತಾಡ್ತಾರೆ, ಭತ್ತದ ಸಾಂಪ್ರದಾಯಿಕ ಬೇಸಾಯ ಪದ್ಧತಿಯಿಂದ ಈ ಹಸಿರು ಮನೆ ಅನಿಲಗಳು ಅಂತಕ್ಕಂಥ ಮೀಥೇನ್ ಅಂತಕ್ಕಂಥ ಒಂದು ಅನಿಲ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ವಾತಾವರಣ ಕೂಡ ಕಲುಷಿತಗೊಳ್ಳುತ್ತೆ ಅಂತಕ್ಕಂಥದ್ದು ಭತ್ತದ ಬೇಸಾಯದ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಆರೋಪ ಆಗ್ತಾ ಕೇಳ್ಬರ್ತಾ ಇದೆ. ಅಂದ್ರೆ ಭೂಮಿನೇ ಬಿಸಿ ಆಗ್ತಾ ಇದೆ ಅಂತ. ಹೌದು, ವಾತಾವರಣ ಸಂಪೂರ್ಣವಾಗಿ ಬಿಸಿ ಆಗ್ತಾ ಇದೆ ಅಂತಕ್ಕಂಥದ್ನ ನಾವು ಕೂಡ ನೋಡ್ತಾ ಇದೀವಿ ಇವತ್ತಿನ ಪರಿಸ್ಥಿತಿನ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸಾಂಪ್ರದಾಯಿಕ ಪದ್ಧತಿಯನ್ನೇ ಅನುಸರಿಸಿಕೊಂಡು ಭತ್ತದ ಬೇಸಾಯವನ್ನ ಮಾಡ್ತಾ ಹೋದ್ರೆ ನಮ್ಮ ಇಳುವರಿ ಮಟ್ಟದಲ್ಲಿ ಕುಂಠಿತ ಆಗ್ತಾ ಇರತಕ್ಕಂಥದ್ನ ನಾವು ನೋಡ್ತಾ ಇದೀವಿ. ಹೌದು, ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕುಂಠಿತ ಆಗ್ತಕ್ಕಂಥ ಸನ್ನಿವೇಶಕ್ಕೆ, ಈ ಕಡಿಮೆ ನೀರಿನ ಲಭ್ಯತೆ ಇರತಕ್ಕಂಥ ಸನ್ನಿವೇಶಕ್ಕೆ ನಾವು ಪೂರಕವಾದಂತ ಕಾರ್ಯಚಟುವಟಿಕೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ನಮ್ಮ ವಸ್ತುಸ್ಥಿತಿಯ ಒಂದು ಇದಿದೆ. ಮುಖ್ಯವಾಗಿ ಈಗ ನೀರಿನ ಕೊರತೆ ಮತ್ತು ಹವಾಮಾನ ಬದಲಾವಣೆಯಲ್ಲಿ ಏನು ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ, ಈ ಸಮಸ್ಯೆ ಇಟ್ಕೊಂಡು ನಾವು ಭತ್ತದ ಉತ್ಪಾದನೆಯನ್ನು ಹೇಗೆ ಮಾಡಬಹುದು ಅಂತ. ಖಂಡಿತ, ನಮ್ಮ ಆಹಾರ ಪದ್ಧತಿನಲ್ಲಿ ಭತ್ತವನ್ನ ಉಯಿಸ್ಕೊಳ್ಳದೆ ಇರ್ಲಿಕ್ಕೆ ಆಗದೆ ಇರೋದ್ರಿಂದ ಭತ್ತದ ಉತ್ಪಾದನೆಗೆ ನಾವು ಒತ್ತನ್ನ ಕೊಡ್ತಕ್ಕಂಥದ್ದು ಮುಖ್ಯ ಆಗುತ್ತೆ. ಸಾಂಪ್ರದಾಯಿಕ ಪದ್ಧತಿನಲ್ಲಿ ನಾವು ಏನ್ ಹೆಚ್ಚುವರಿ ನೀರನ್ನ ಬಳಸ್ತಾ ಇದೀವಿ ಆ ನೀರನ್ನ ಅಲ್ಪ ಮಾಡಿ ಕಡಿಮೆಗೊಳಿಸಿ ನಾವು ಭತ್ತವನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ನಮ್ಮ ಪೂರ್ವಜರನ್ನ ನಾವು ನೋಡ್ಕೊತಾ ಹೋದ್ರೆ ನಮ್ಮಲ್ಲಿ ತಾವಾಗ್ಲೇ ಹೇಳ್ದಂಗೆ ಅರೆ ನೀರಾವರಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ರು, ಕೆರೆಕಟ್ಟೆ ಪ್ರದೇಶದಲ್ಲೂ ಕೂಡ ಭತ್ತವನ್ನ ಬೆಳೀತಾ ಇದ್ರು, ಪುಡುಜಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ರು. ಹಾಗಾಗಿ ಕಡಿಮೆ ನೀರಿನಲ್ಲಿ ಕೂಡ ನಾವು ಉತ್ಪಾದನೆ ಮಾಡಲಿಕ್ಕೆ ಕೆಲವೊಂದು ತಾಂತ್ರಿಕತೆಗಳು ವಿಶ್ವವಿದ್ಯಾಲಯದಲ್ಲೂ ಕೂಡ ಲಭ್ಯತೆ ಇದೆ. ಕೆಲವೊಂದು ರೈತರು ಈಗಾಗಲೇ ಅದನ್ನ ಅನುಸರಿಸಿದ್ರು ಕೂಡ ಇದ್ದಾರೆ. ಅವುಗಳಲ್ಲಿ ಪ್ರಮುಖವಾದ ಪದ್ಧತಿಗಳಂತ ನಾವು ಯೋಚನೆ ಮಾಡೋದಾದ್ರೆ, ಒಂದನೇದು ಮಡಗಾಸ್ಕರ್ ಅಥವಾ ಶ್ರೀ ಪದ್ಧತಿ ಅಂತಕ್ಕಂಥದ್ದು ಒಂದು ಪದ್ಧತಿ ಆಗುತ್ತೆ, ಎರಡನೇದು ಅರೆ ನೀರಾವರಿ ಪದ್ಧತಿ ಅಂತ ಬರುತ್ತೆ, ಮತ್ತೆ ಮೂರನೇದು ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಳಸ್ತಕ್ಕಂಥ ಪುಣಜಿ ಭತ್ತ ಕೂಡ ನಮ್ಮಲ್ಲಿ ಈ ಕಡಿಮೆ ನೀರಿನಲ್ಲಿ ಅಂದ್ರೆ 4,000-5,000 ಲೀಟರ್ 1 ಕೆಜಿ ಭತ್ತದ ಉತ್ಪಾದನೆಗೆ ವ್ಯಯಿಸೋ ಬದಲು ನಾವು 1,500-2,000 ಲೀಟರ್ನಲ್ಲಿ ಭತ್ತವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಪದ್ಧತಿಗಳನ್ನ ಅನುಸರಿಸ್ಕೊಳ್ಳೋದಾದ್ರೆ ನಾವು ನೀರಿನ ಲಭ್ಯತೆ ಕಡಿಮೆ ಏನಾಗ್ತಾ ಇದೆ ಆ ಒಂದು ಸನ್ನಿವೇಶಕ್ಕೆ ಒಂದ್ ಕಳಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅದಲ್ಲದೆ ನಮ್ಮ ಹಸಿರು ಮನೆ ಅನಿಲಗಳು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಮೀಥೇನ್ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಬಿಡುಗಡೆ ಆಗ್ತಾ ಇದೆ ಅಂತ ನಮ್ಮಲ್ಲಿ ಒಂದು ಆರೋಪ ಇದೆ, ಅದನ್ನು ಕೂಡ ಅಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ಳಕ್ ಸಾಧ್ಯ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭತ್ತದ ಸಾಂಪ್ರದಾಯಿಕ ಬೇಸಾಯ ಪದ್ಧತಿನಲ್ಲಿ ನಾವೇನ್ ನೀರನ್ನ ನಿಲ್ಲಿಸ್ತೀವಿ ಭೂಮಿ ಮೇಲೆ, ನೀರನ್ನ ನಿಲ್ಲಿಸಿದಾಗ ಅಲ್ಲಿ ಗಾಳಿ ಆಡ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ಮಣ್ಣಿನ ಆರೋಗ್ಯದ ಮೇಲೂ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಇದನ್ನ ನಾವು ಅರೆ ನೀರಾವರಿ ಪದ್ಧತಿ ಅಥವಾ ಶ್ರೀ ಪದ್ಧತಿಗೆ ನಾವು ಬದಲಾವಣೆ ಹೊಂದೋದಾದ್ರೆ ನಮ್ಮ ಈ ಒಂದು ಗಾಳಿ ಆಡ್ತಕ್ಕಂಥ ಪ್ರಮಾಣವನ್ನ ಹೆಚ್ಚಿಸಿಕೊಂಡು ನಮ್ಮ ಮಣ್ಣಿನ ಆರೋಗ್ಯವನ್ನ ಕೂಡ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲಾ ನಿಟ್ಟಿನಲ್ಲಿ ಶ್ರೀ ಪದ್ಧತಿ ಒಂದು ನಾವು ಬೇಸಾಯ ಕ್ರಮವನ್ನು ಅನುಸರಿಸ್ಕೊಳ್ಳೋದಾದ್ರೆ ಈ ವಾತಾವರಣದ ಉಷ್ಣಾಂಶ ಹೆಚ್ಚಳ ಆಗಕ್ಕೆ ಕಾರಣ ಆಗಿರ್ತಕ್ಕಂಥ ಮೀಥೇನ್ ಅನಿಲ ಏನಿದೆ ಅದನ್ನು ಕೂಡ ಕಡಿಮೆಗೊಳಿಸಬಹುದು. ಅದ್ರ ಜೊತೆಗೆ ಇವತ್ತಿನ ಪರಿಸ್ಥಿತಿನಲ್ಲಿ ಏನ್ ನೀರಿನ ಲಭ್ಯತೆ ಕೊರತೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲೂ ಕೂಡ ನಾವು ಭತ್ತದ ಉತ್ಪಾದನೆಯನ್ನು ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮುಖ್ಯವಾಗಿ ತಾವು ವಿವಿಧ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಟ್ರಿ, ಅದರಲ್ಲಿ ಈ ಮಡಗಾಸ್ಕರ್ ಪದ್ಧತಿ ಅಥವಾ ಶ್ರೀ ಪದ್ಧತಿನೂ ಕೂಡ ಬಹಳ ಮುಖ್ಯವಾದಂತ. ಹೌದು, ಈ ರೀತಿ ಅಂದ್ರೆ ಏನು ಅಂತೀರಿ? ಈ ಶ್ರೀ ಪದ್ಧತಿ ಅಂತಕ್ಕಂಥದ್ದು ಈ ನಮ್ಮಲ್ಲಿ ಸಾಂಪ್ರದಾಯಿಕ ಬೇಸಾಯ ಪದ್ಧತಿ ಏನಿದೆ ಆ ಸಾಂಪ್ರದಾಯಿಕ ಬೇಸಾಯ ಪದ್ಧತಿನಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿ ಡಾಕ್ಟರ್ ಎನ್ರಿ ಅಂತಕ್ಕಂಥವರು ದಕ್ಷಿಣ ಆಫ್ರಿಕಾದ ಮಡಗಾಸ್ಕರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಪದ್ಧತಿಯನ್ನು ಪರಿಚಯಿಸಿದ್ರು. ಈ ಪದ್ಧತಿನಲ್ಲಿ ಮುಖ್ಯವಾಗಿ ಅವರು ಬದಲಾವಣೆ ತಂದಂತ ಬದಲಾವಣೆಗಳೇನಪ್ಪ ಅಂತಂದ್ರೆ ಅಂಶಗಳು ಅಂತ ಗಮನಿಸೋದಾದ್ರೆ, ಒಂದು ಕಡಿಮೆ ವಯಸ್ಸಿನ ಪೈರುಗಳನ್ನ ಸಸಿಗಳನ್ನ ನಾವು ನಾಟಿ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು. ಸರಿ, ಇಲ್ಲಿ ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿನಲ್ಲಿ 20-25 ದಿವಸದ ಸಸಿಗಳನ್ನ ನಾವು ನಾಟಿ ಮಾಡಲಿಕ್ಕೆ ಶಿಫಾರಸು ಮಾಡ್ತೀವಿ. ರೈತ ಬಾಂಧವರು 30-35 ದಿವಸದ ಪೈರನ್ನು ಕೂಡ ಬಳಸುವಂತ ಸಾಧ್ಯತೆಗಳಿರುತ್ತೆ. ಅದು ಶ್ರೀ ಪದ್ಧತಿನಲ್ಲಿ 8-12 ದಿವಸ ಅಂತ ಹೇಳ್ತೀವಿ, ಅಥವಾ 10-14 ದಿವಸದ ಪೈರನ್ನ ನಾಟಿ ಮಾಡ್ತಕ್ಕಂಥದ್ದು ಒಂದು, ಅಂದ್ರೆ ಕಡಿಮೆ ವಯಸ್ಸಿನ ಪೈರನ್ನ ನಾಟಿ ಮಾಡ್ತಕ್ಕಂಥದ್ದು ಒಂದು ಅಂಶ ಆಗುತ್ತೆ. ಎರಡನೇ ಅಂಶ, ಇಲ್ಲಿ ಸಾವಯವ ಅಂಶಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಾವು ಇಲ್ಲಿ ಬೇಸಾಯವನ್ನ ಮಾಡಬೇಕಾಗತ್ತೆ. ಮೂರನೇ ಅಂಶ ಏನಪ್ಪಾ ಅಂತಂದ್ರೆ, ನಾವು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಒಂದು ಮುಕ್ಕಾಲಡಿ ಸಾಲಿನಲ್ಲಿ ನಾಟಿ ಮಾಡೋ ಪದ್ಧತಿ ಇರುತ್ತೆ, ಅಥವಾ ಸಾಲನ್ನ ಕಾಪಾಡ್ಕೊಳ್ಳದನೆ ರ್ಯಾಂಡಮ್ ಆಗಿ ನಾವು ಸಸಿಗಳನ್ನ ನಾಟಿ ಮಾಡತಕ್ಕಂಥ ಪದ್ಧತಿ ಇರುತ್ತೆ. ಇಲ್ಲಿ ನಾವು ಶ್ರೀ ಪದ್ಧತಿಗೆ ಬಂದಾಗ ನಾವು 25 ಸೆಂಟಿಮೀಟರ್ ಅಂದ್ರೆ 10 ಅಂಗ್ಲ ಸಾಲಿನಿಂದ ಸಾಲಿಗೂ ಕೂಡ 10 ಅಂಗ್ಲ, ಮತ್ತೆ ಗಿಡದಿಂದ ಗಿಡಕ್ಕೆ ಒಂದೇ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೂ ಕೂಡ 10 ಅಂಗ್ಲವಾದ ಅಂತರವನ್ನ ಕಾಪಾಡಿಕೊಂಡು ಚೌಕಾಕಾರದಲ್ಲಿ ನಾವು ನಾಟಿಯನ್ನ ಮಾಡಬೇಕಾಗತ್ತೆ. ಇದು ಮತ್ತೊಂದು ಆಗಿರ್ತಕ್ಕಂಥ ಬದಲಾವಣೆ. ಇನ್ನು ನಾಲ್ಕನೇ ಬದಲಾವಣೆಯನ್ನ ನಾವು ನೋಡೋದಾದ್ರೆ, ನಾವು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಶಿಫಾರಸು ಮಾಡ್ತಕ್ಕಂಥದ್ದು ಪ್ರಾರಂಭಿಕ ಬೆಳೆಯ ಪ್ರಾರಂಭಿಕ ಹಂತದಲ್ಲಿ 1 ಇಂಚಿನಷ್ಟು ಭೂಮಿ ಮೇಲೆ ನೀರನ್ನ ನಿಲ್ಲಿಸಲಿಕ್ಕೆ ಒತ್ತು ಕೊಡ್ತೀವಿ. ಆದ್ರೆ ಅದಾದ ನಂತರ ಬೆಳವಣಿಗೆ ಒಂದು ಕವಲೊಡೆದಂತ ಹಂತ ಮುಗಿದ ಮೇಲೆ 2 ಇಂಚು ನೀರನ್ನ ನಿಲ್ಲಿಸಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಆದ್ರೆ ಶ್ರೀ ಪದ್ಧತಿನಲ್ಲಿ ನೀರು ನಿಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ, ಭೂಮಿಯ ತೇವಾಂಶವನ್ನ ಕಾಪಾಡ್ಕೋಬೇಕಾಗತ್ತೆ. ಈ 4 ಪ್ರಮುಖವಾಗಿ ಈ ಅಂಶಗಳನ್ನ ನಾವು ಮಾಡಿಕೊಂಡು, ಇದ್ರ ಜೊತೆಗೆ ಮತ್ತೊಂದು ಬದಲಾವಣೆ ಏನಪ್ಪಾ ಅಂತಂದ್ರೆ, ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆವಾಗವಾಗ ಅಂತರ ಬೇಸಾಯವನ್ನ ಮಾಡೋದಿಲ್ಲ. ಇಲ್ಲಿ ಕೋನವೀಡರ್ ಅಥವಾ ರೋಟವೀಡರ್ ಅಂತ ಏನು ಕರಿತೀವಿ, ಆ ಕೋನವೀಡರ್ ಅನ್ನ ಬಳಸೋದ್ರ ಮುಖಾಂತರ ಆವಾಗವಾಗ ಅಂತರ ಬೇಸಾಯವನ್ನ ಮಾಡೋದ್ರ ಮುಖಾಂತರ ಬೇರಿನ ವಲಯಕ್ಕೆ ಗಾಳಿಯನ್ನ ಆಡೋದನ್ನ ಹೆಚ್ಚಳ ಮಾಡಿ ತೆಂಡೆ ಒಡೆಯನ್ನ ಅಭಿವೃದ್ಧಿ ಮಾಡ್ತೀವಿ. ಈ 5 ಅಂಶಗಳನ್ನ ನಾವು ಮಾರ್ಪಾಡು ಮಾಡಿಕೊಂಡು ಸಾಂಪ್ರದಾಯಿಕ ಪದ್ಧತಿಗಿಂತ ಭಿನ್ನವಾಗಿ ಶ್ರೀ ಪದ್ಧತಿಯನ್ನ ಬಳಸ್ಕೋಬೇಕಾಗತ್ತೆ. ಇವು ಮುಖ್ಯವಾಗಿ ಶ್ರೀ ಪದ್ಧತಿಯ ವೈಶಿಷ್ಟ್ಯಗಳು ಅಂತ ನಾವು ಹೇಳಬಹುದು. ಖಂಡಿತ. ಈಗ ನಾವು ವಿವಿಧ ಒಂದು ಕ್ರಮಗಳ ಬಗ್ಗೆ ಸ್ವಲ್ಪ ವಿವರಗಳನ್ನು ತಿಳ್ಕೊಳ್ಳೋದಾದ್ರೆ, ಈ ಒಂದು ಶ್ರೀ ಪದ್ಧತಿಗೆ ಸೂಕ್ತವಾದಂತಹ ತಳಿಗಳು ಯಾವ್ಯಾವು, ಎಷ್ಟು ಪ್ರಮಾಣದಲ್ಲಿ ನಾವು ಬೀಜವನ್ನು ಬಳಸ್ಕೋಬೇಕಾಗುತ್ತೆ? ಓಕೆ, ಶ್ರೀ ಪದ್ಧತಿಗಳಿಗೆ ತಳಿಗಳಲ್ಲಿ ವಿಭಿನ್ನತೆ ಏನೇ ಇರೋದಿಲ್ಲ. ನಾವು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಏನ್ ಬೇಸಾಯ ಮಾಡಲಿಕ್ಕೆ ತಳಿಗಳನ್ನು ಬಳಸ್ತೀವಿ ಆ ತಳಿಗಳನ್ನೇ ನಾವು ಶ್ರೀ ಪದ್ಧತಿನಲ್ಲೂ ಕೂಡ ಬಳಸ್ಕೋಬಹುದು. ಆದ್ರೆ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಶ್ರೀ ಪದ್ಧತಿನಲ್ಲಿ ಬಳಸುವಂತ ತಳಿಗಳಿಗೆ ಸ್ವಲ್ಪ ತೆಂಡೆ ಹೊಡೆಯುವಂತ ಸಾಮರ್ಥ್ಯ ಜಾಸ್ತಿ ಇದ್ರೆ ಬಹಳ ಉತ್ತಮ ಅಂತ ನಮ್ಮ ಒಂದು ಅನುಭವ. ಇಲ್ಲಿ ತಳಿಗಳ ವಿಚಾರಕ್ಕೆ ಬಂದಾಗ, ತಳಿಗಳ ಆಯ್ಕೆನಲ್ಲಿ ನಾವು ನಾಟಿ ಮಾಡ್ತಕ್ಕಂಥ ಸಮಯ ಅಥವಾ ಬಿತ್ತನೆ ಮಾಡ್ತಕ್ಕಂಥ ಸಮಯ ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಜೂನ್ ತಿಂಗಳಿನಿಂದ ಭತ್ತದ ಬೇಸಾಯ ಪ್ರಾರಂಭ ಆದ್ರೆ, ಇತ್ತೀಚಿನ ದಿನಗಳಲ್ಲಿ ಆಗಸ್ಟ್ ಕೊನೆಯವರೆಗೂ ಕೂಡ ಭತ್ತವನ್ನ ನಾಟಿ ಮಾಡುವಂತಹ ಸನ್ನಿವೇಶ ನಾವು ನೋಡ್ತಾ ಇದೀವಿ. ಸೆಪ್ಟೆಂಬರ್ ಮೊದಲನೇ ವಾರದವರೆಗೂ ಹೋಗುತ್ತೆ. ಖಂಡಿತ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಲಿಕ್ಕೆ ಮಾಡೋದಾದ್ರೆ, ನಾವು ಸಾಮಾನ್ಯವಾಗಿ ದೀರ್ಘಾವಧಿ ತಳಿಗಳನ್ನ ಆಯ್ಕೆ ಮಾಡತಕ್ಕಂಥದ್ದು ಸೂಕ್ತ ಆಗುತ್ತೆ. ಸ್ವಲ್ಪ ತಡವಾದ್ರೆ ಜುಲೈ ಕೊನೆಯ ಭಾಗಕ್ಕೆ ಹೋದ್ರೆ ನಾವು ಮಧ್ಯಮಾವಧಿ ತಳಿಗೆ ಹೋಗೋದು ಸೂಕ್ತ ಆಗುತ್ತೆ. ಇನ್ನೂ ತಡವಾದಂತ ಸಂದರ್ಭದಲ್ಲಿ ನಾವು ಅಲ್ಪಾವಧಿಗೆ ಹೋಗತಕ್ಕಂಥದ್ದು ಸೂಕ್ತ ಆಗುತ್ತೆ. ಇನ್ನು ತಾವಾಗ್ಲೇ ಹೇಳದಂಗೆ, ಕೆರೆಕಟ್ಟೆಗಳಲ್ಲಿ ಅಥವಾ ನಾಲೆಗಳಲ್ಲಿ ನೀರನ್ನ ಬಿಡೋದು ತಡವಾದಾಗ ಸೆಪ್ಟೆಂಬರ್ ತಿಂಗಳಿಗೆ ಹೋದಂತ ಸಂದರ್ಭದಲ್ಲಾದ್ರೆ ಆದಷ್ಟು ಭತ್ತವನ್ನ ಅವಾಯ್ಡ್ ಮಾಡ್ತಕ್ಕಂಥ ತಪ್ಪಿಸ್ತಕ್ಕಂಥದ್ದು ಒಳ್ಳೇದು. ಇಲ್ಲ ಅಂತಂದ್ರೆ ಚಳಿಯನ್ನ ತಡ್ಕೊಳ್ತಕ್ಕಂಥ ತಳಿಗಳಿಗೆ ಒತ್ತನ್ನ ಕೊಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಇನ್ನು ಈ ದೀರ್ಘಾವಧಿ ತಳಿಗಳಲ್ಲಾದ್ರೆ ನಮ್ಮ ಭಾಗದಲ್ಲಾದ್ರೆ BR 26-55 ಅಥವಾ ಬಾಂಗ್ಲಾ ಭತ್ತ ಅಂತಕ್ಕಂಥ ಲಭ್ಯ ಇದೆ, ಅಥವಾ ಜಯ ಅಂತಕ್ಕಂಥ ತಳಿ ನಮ್ಮಲ್ಲಿ ಲಭ್ಯತೆ ಇದೆ. ಇನ್ನು ಮಧ್ಯಮಾವಧಿ ತಳಿನಲ್ಲಾದ್ರೆ IR 308-64 ಅಂತಕ್ಕಂಥ ತಳಿ ಇದೆ, MTU 1001-1010 ಅಂತಕ್ಕಂಥ ತಳಿಗಳು ನಮ್ಗೆ ಲಭ್ಯತೆ ಇರ್ತವೆ. ತಡವಾದ ಬಿತ್ತನೆಗೆ ಚಳಿಯನ್ನ ತಡ್ಕೊಳ್ತಕ್ಕಂಥದಕ್ಕೋಸ್ಕರ ಮುಕ್ತಿ ಅಥವಾ ಬಿಳಿ ಮುಕ್ತಿ ಅಂತಕ್ಕಂಥ ತಳಿಗಳು ಕೂಡ ಲಭ್ಯತೆ ಇರ್ತವೆ. ಇವಲ್ದನೆ ಹೈಬ್ರಿಡ್ ತಳಿಗಳನ್ನು ಕೂಡ ನಾವು ಶ್ರೀ ಪದ್ಧತಿನಲ್ಲಿ ಬೇಸಾಯ ಮಾಡಲಿಕ್ಕೆ ಬಳಸ್ಕೋಬಹುದು. ನಮ್ಮ ಭಾಗದಲ್ಲಿ KRH 4 ಅಂತಕ್ಕಂಥ ಒಂದು ಉತ್ತಮವಾದಂತಹ ಹೈಬ್ರಿಡ್ ತಳಿ ಕೂಡ ಲಭ್ಯತೆ ಇದೆ. ಈ ತಳಿಗಳನ್ನ ಬಳಕೆ ಮಾಡತಕ್ಕಂಥದ್ದು ಸೂಕ್ತ ಆಗುತ್ತೆ. ಅಂದ್ರೆ KRH 4 ತಳಿಗೆ ಹೆಚ್ಚು ತೆಂಡೆ ಒಡೆಯುವಂತ ಶಕ್ತಿ ಇರೋದ್ರಿಂದ ಖಂಡಿತ ನಾವು ಶ್ರೀ ಪದ್ಧತಿಗೆ ಬಳಸ್ಕೋಬಹುದು. ಬಹಳ ಸೂಕ್ತ ಆಗುತ್ತೆ. ಹೌದು. ಇನ್ನು ಬಿತ್ತನೆ ಬೀಜದ ಪ್ರಮಾಣ ಎಷ್ಟು ಬಳಸ್ಕೋಬೇಕಾಗತ್ತೆ? ನಮ್ಮ ಸಾಂಪ್ರದಾಯಿಕ ಪದ್ಧತಿನಲ್ಲಾದ್ರೆ ಎಕರೆಗೆ ಜೊತೆಗೆ ಸಾಮಾನ್ಯ ತಳಿಗಳಾದ್ರೆ ನಾವು 25 ಕೆಜಿ ಬಿತ್ತನೆ ಬೀಜ ಶಿಫಾರಸು ಮಾಡ್ತೀವಿ. ಹೈಬ್ರಿಡ್ ತಳಿಗಳಾದ್ರೆ ಎಕರೆಗೆ 8 ಕೆಜಿ ಬಿತ್ತನೆ ಬೀಜವನ್ನ ಶಿಫಾರಸು ಮಾಡ್ತಕ್ಕಂಥದ್ದು ವಾಡಿಕೆ. ಆದ್ರೆ ಶ್ರೀ ಪದ್ಧತಿಯಲ್ಲಿ ನಾವು ಆಗ್ಲೇ ಮಾತಾಡ್ದಂಗೆ ಇಲ್ಲಿ ಬೆಳೆಯ ಸಾಲುಗಳ ಅಂತರವನ್ನು ಜಾಸ್ತಿ ಕೊಟ್ಟಿರ್ತೀವಿ, ಸಾಲುಗಳಲ್ಲಿ ಸಸ್ಯಗಳ ಅಂತರವನ್ನು ಕೂಡ ಜಾಸ್ತಿ ಕೊಟ್ಟಿರ್ತೀವಿ. ಅಂದ್ರೆ 10 ಅಂಗಳ 10 ಅಂಗಳವನ್ನ ನಾವು ಈಗಾಗಲೇ ವಿಶ್ಲೇಷಣೆ ಮಾಡಿದ್ದೀವಿ. 25 ಸೆಂಟಿಮೀಟರ್ ಕೊಟ್ಟಿರ್ತೀವಿ. ಅದಲ್ಲದೆ ನಾವು ಸಾಮಾನ್ಯ ಸಾಂಪ್ರದಾಯಿಕ ಪದ್ಧತಿನಲ್ಲಿ ಸಾಮಾನ್ಯವಾಗಿ 1 ಗುಳಿಗೆ 3-4 ಪೈರನ್ನು ನಾಟಿ ಮಾಡ್ತಕ್ಕಂಥದ್ದು ವಾಡಿಕೆ. ಶ್ರೀ ಪದ್ಧತಿನಲ್ಲಿ 1 ಗುಳಿಗೆ ಒಂದೇ ಸಸಿಯನ್ನ ನಾಟಿ ಮಾಡಬೇಕಾಗೋದ್ರಿಂದ ನಮ್ಮ ಬೀಜದ ಬೇಡಿಕೆನಲ್ಲಿ ಸಾಕಷ್ಟು ಕಡಿಮೆ ಆಗುತ್ತೆ. ಶ್ರೀ ಪದ್ಧತಿನಲ್ಲಿ ಸಾಮಾನ್ಯ ತಳಿಗಳಾಗ್ಲಿ ಅಥವಾ ಹೈಬ್ರಿಡ್ ತಳಿಗಳಾಗ್ಲಿ ನಮಗೆ ಎಕರೆಗೆ 2 ಕೆಜಿ ಬಿತ್ತನೆ ಬೀಜ ಸಾಕಾಗುತ್ತೆ. ಉತ್ತಮವಾಗಿ ಮೊಳಕೆ ಇರತಕ್ಕಂತ 2 ಕೆಜಿ ಬಿತ್ತನೆ ಬೀಜವನ್ನ ಸಸಿ ಮಡಿನಲ್ಲಿ ಬಳಸಿದ್ರೆ ಸಾಕಾಗತ್ತೆ. ಈ ಬೀಜಕ್ಕೆ ಬೀಜೋಪಚಾರವನ್ನು ಏನಾದರೂ ಮಾಡಬೇಕಾಗತ್ತೆಯೇ? ಖಂಡಿತ. ಈಗ ಸಾಕಷ್ಟು ನಾವು ನೋಡ್ತಾ ಇದೀವಿ, ಬದಲಾದಂತ ಹವಾಮಾನ ಪರಿಸ್ಥಿತಿನಲ್ಲಿ ಸಾಕಷ್ಟು ರೋಗ ರುಜಿನಗಳನ್ನು ಕೂಡ ನಾವು ಕಾಣ್ತಾ ಇದೀವಿ. ರೋಗ ರುಜಿನಗಳ ನಿರ್ವಹಣೆಯಲ್ಲಿ ರೋಗಾಣು ಅಥವಾ ಕೀಟಾಣುಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಕೆಲವು ರಾಸಾಯನಿಕಗಳನ್ನ ಕೂಡ ನಾವು ಬೀಜೋಪಚಾರ ಮಾಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಇಲ್ಲಿ ನಾವು ಬೀಜೋಪಚಾರಕ್ಕೆ ತೆಗೆದುಕೊಂಡಾಗ ಈ ಬೆಂಕಿ ರೋಗದ ಬಾಧೆ ಅಥವಾ ಎಲೆ ಚುಕ್ಕೆ ರೋಗದ ಬಾಧೆ ಇರತಕ್ಕಂಥ ಸನ್ನಿವೇಶದಲ್ಲಿ ನಾವು ಬವಿಸ್ಟಿನ್ ಅಂತಕ್ಕಂಥ ಏನು ರಾಸಾಯನಿಕ ಇದೆ, ಶಿಲೀಂಧ್ರನಾಶಕವನ್ನ ಕೆಜಿ ಬಿತ್ತನೆ ಬೀಜಕ್ಕೆ 2 ಗ್ರಾಂನಷ್ಟು ನಾವು ಮಿಶ್ರಣ ಮಾಡಿ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಸಾಮಾನ್ಯವಾಗಿ ರೈತ ಬಾಂಧವರು ಇತ್ತೀಚಿನ ದಿನಗಳಲ್ಲಿ ಪ್ರಮಾಣೀಕೃತ ಬೀಜವನ್ನು ತರೋದ್ರಿಂದ ಬೀಜೋಪಚಾರವನ್ನ ಪ್ರಮಾಣೀಕೃತ ಬೀಜದಲ್ಲಿ ಅವರೇ ಮಾಡಿರ್ತಾರೆ. ತಮ್ಮ ಸ್ವಂತ ಬೀಜವನ್ನ ಬಳಸ್ಕೊಳ್ತಕ್ಕಂಥ ರೈತ ಬಾಂಧವರಾದ್ರೆ ಎಕರೆಗೆ 2 ಕೆಜಿ ಬಿತ್ತನೆ ಬೀಜ ಬಳಸ್ತೀವಿ, 2 ಕೆಜಿ ಬಿತ್ತನೆ ಬೀಜ ಬಳಸ್ತೀವಿ, ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಸುಮಾರು 2 ಗ್ರಾಂನಷ್ಟು ಬವಿಷ್ಯ ಪೌಡರ್ನಿಂದ ಬೀಜೋಪಚಾರ ಮಾಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹಾಳಾಗ್ತಾ ಇರೋದ್ರಿಂದ ಈ ಜೈವಿಕ ಗೊಬ್ಬರವನ್ನು ಕೂಡ ನಾವು ಬೀಜೋಪಚಾರ ಮಾಡ್ತಕ್ಕಂಥದ್ದು ವಾಡಿಕೆ ಆಗ್ತಾ ಇದೆ. ಭತ್ತದ ಸಾಮಾನ್ಯ ಪದ್ಧತಿನಲ್ಲಿ ನಾವು ಅಜೋಲಾ ಅಂತಕ್ಕಂಥ ಸಾರಜನಕ ಸ್ಥಿರೀಕರಿಸತಕ್ಕಂಥ ಜೈವಿಕ ಗೊಬ್ಬರ ಜೈವಿಕ ಜೀವಾಣುವನ್ನು ನಾವು ಶಿಫಾರಸು ಮಾಡಿದ್ರು ಕೂಡ ಶ್ರೀ ಪದ್ಧತಿಗೆ ಬಂದಾಗ ಅಜೋಸ್ಪೈರುಲಮ್ ಅಂತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸತಕ್ಕಂಥ ಜೀವಾಣುವನ್ನ ಬೀಜೋಪಚಾರ ಮಾಡಬಹುದು. ಬೀಜೋಪಚಾರ ಮಾಡೋದಾದ್ರೆ 2 ಕೆಜಿ ಬಿತ್ತನೆ ಬೀಜವನ್ನ ಸುಮಾರು 200 ಗ್ರಾಂ ಅಜೋಸ್ಪೈರುಲಮ್ ಬೀಜಾಣುವಿಂದ ಬೀಜೋಪಚಾರ ಮಾಡಬಹುದು. ಇದಲ್ಲದೆ ರಂಗನ್ ಕರಗಿಸುವಂತ ಗೊಬ್ಬರವನ್ನು ಕೂಡ ಬೀಜಾಣುವನ್ನು ಕೂಡ ನಾವು ಬೀಜೋಪಚಾರ ಮಾಡಬಹುದು. ಬೀಜೋಪಚಾರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಲ್ಲೂ ಕೂಡ ಎಕರೆ ಬಿತ್ತನೆ ಬೀಜಕ್ಕೆ 200 ಗ್ರಾಂ ಆದ್ರೆ ಸಾಕಾಗುತ್ತೆ. ಇದು ಮುಖ್ಯವಾಗಿ ಬೀಜೋಪಚಾರದ ಬಗ್ಗೆ ಆಯ್ತು. ಖಂಡಿತ. ಒಂದು ರೋಗ ಕೀಟಗಳನ್ನ ತಡೆಗಟ್ಟೋದಕ್ಕೆ, ಹೌದು, ಇನ್ನೊಂದು ಪೋಷಕಾಂಶಗಳ ಸ್ಥಿರೀಕರಣಕ್ಕೆ, ಹೌದು, ಈ ರೀತಿ 2 ರೀತಿಯಾದಂತಹ ಬೀಜೋಪಚಾರಗಳನ್ನ ನಾವು ಮಾಡಬೇಕಾಗುತ್ತೆ. ಮತ್ತೆ ಈ ಎರಡನ್ನೂ ಕೂಡ ಬಳಸುವಂತ ಸಂದರ್ಭ ಬಂದ್ರೆ ಮೊದಲು ನೀವು ರೋಗಾಣುವನ್ನು ಹತೋಟಿ ಮಾಡೋದಕ್ಕೆ ಏನು ರಾಸಾಯನಿಕಗಳನ್ನ ಬಳಸ್ತೀರೋ ಅವನ್ನ ಬಳಸಾದ್ಮೇಲೆ ಸುಮಾರು 1 ಅಥವಾ 2 ಗಂಟೆಗಳ ಕಾಲ ನೆರಳಲ್ಲಿ ಆರಿಸಿ ಆ ನಂತರ ನಾವು ಜೀವಾಣುವನ್ನ ಬೀಜೋಪಚಾರ ಮಾಡ್ತಕ್ಕಂಥದ್ದು ಸೂಕ್ತ. ಬಹಳ ಮುಖ್ಯವಾದಂತಹ ಅಂಶ ಇದು. ಹೌದು. ಇನ್ನು ಈ ರೀತಿಯಾಗಿ ನಾವು ಬೀಜಗಳನ್ನ ತಯಾರು ಮಾಡಿಕೊಂಡ್ಮೇಲೆ ಸಸಿಮಡಿನಲ್ಲಿ ಅವುಗಳನ್ನ ಹೇಗೆ ಬೆಳೆಸ್ಕೋಬೇಕಾಗತ್ತೆ? ಇಲ್ಲಿ ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿನಲ್ಲಿ ಸಸಿಮಡಿ ಮಾಡಲಿಕ್ಕೆ 25 ಕೆಜಿ ಬೀಜವನ್ನ ಸುಮಾರು 3 ಗುಂಟೆ ಪ್ರದೇಶದಲ್ಲಿ ಶಿಫಾರಸು ಮಾಡ್ತೀವಿ. ಇಲ್ಲಿ 2 ಕೆಜಿ ಬಿತ್ತನೆ ಬೀಜ ಬೇಕಾಗಿರೋದ್ರಿಂದ ನಿಮ್ಗೆ 3 ಗುಂಟೆ ಪ್ರದೇಶದಲ್ಲಿ ಸಸಿ ಮಡಿಯನ್ನ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ 40 ಚದರ ಮೀಟರ್ ಅಂತಂದ್ರೆ 1/2 ಗುಂಟೆಗಿಂತ ಸ್ವಲ್ಪ ಕಡಿಮೆ ಪ್ರದೇಶ ಆದ್ರೂ ಕೂಡ ಇಲ್ಲಿ ಸಸಿ ಮಡಿಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ 3-3.5 ಅಡಿ ಅಗಲ ಇರತಕ್ಕಂತ ಒಂದು ಸಸಿ ಮಡಿ, 30-35 ಅಡಿ ಉದ್ದ ಇರತಕ್ಕಂಥ ಸಸಿ ಮಡಿ, ಈ ತರದ 4 ಸಸಿ ಮಡಿಗಳಾದ್ರೆ 1 ಎಕರೆ ಪ್ರದೇಶಕ್ಕೆ ಬೇಕಾದಂತ ಸಸಿಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು 2 ಕೆಜಿ ಬಿತ್ತನೆ ಬೀಜ ಏನ್ ನಾವು ಬಳಸ್ಕೋತೀವಿ, 2 ಕೆಜಿ ಬಿತ್ತನೆ ಬೀಜವನ್ನ ನೀವು ನೆನೆ ಹಾಕಿ ಮೊಳಕೆ ಕಟ್ಟಿ ಸುಮಾರು 18-24 ಗಂಟೆ ಕಾಲ ನೆನೆಸಿ ಆ ನಂತರ 12-24 ಗಂಟೆ ಕಾಲ ಮೊಳಕೆಯನ್ನ ಕಟ್ಬಿಟ್ಟು ಮೊಳಕೆ ಬಂದಿರತಕ್ಕಂಥ ಬೀಜವನ್ನ 2 ಕೆಜಿ ಬಿತ್ತನೆ ಬೀಜದಲ್ಲಿ ನಾನಾಗ್ಲೇ ಹೇಳಿದಂಗೆ 3.5 ಅಡಿ ಅಗಲ 30 ಅಡಿ ಉದ್ದ ಇರತಕ್ಕಂಥ 4 ಸಸಿ ಮಡಿಗೆ ಸಮನಾಗಿ ನಾವು ಹಂಚಿಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸಸಿಮಡಿಗಳನ್ನ ನಾವು ಒಣ ಸಸಿಮಡಿ ಅಂತ ಏನ್ ಮಾಡ್ತೀವಿ ಆ ಪದ್ಧತಿನಲ್ಲಿ ಬಳಸ್ಕೊಂಡ್ರೆ ಬಹಳ ಸೂಕ್ತ. ಯಾಕೆಂದ್ರೆ ನೀವು 12-14 ದಿವಸದ ಪೈರನ್ನ ಕೀಳಬೇಕಾಗೋದ್ರಿಂದ ನೀವು ಕೆಸರು ಮಡಿ ಮಾಡಿದ್ರೆ ಅದನ್ನ ಪೈರನ್ನ ಸುಲಭವಾಗಿ ಕೀಳೋದು ಕಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ. ಆಮೇಲೆ ನೀವು ಮೊಳಕೆ ಬಂದಿರತಕ್ಕಂಥ ಬೀಜವನ್ನ 1 ಮಡಿಗೆ 500 ಗ್ರಾಂನಷ್ಟು ಸಮನಾಗಿ ಹರಡ್ಬಿಟ್ಟು ಅದ್ರ ಮೇಲ್ಗಡೆ ಸುಮಾರು 2-3 ಅಂಗಲ ಎರಡರಿಂದ ಮೂರು ಅಂಗಳದಷ್ಟು ನಾವು ಕೊಟ್ಟಿಗೆ ಗೊಬ್ಬರ ಮಿಶ್ರಿತ ಮಣ್ಣನ್ನು ಸ್ವಲ್ಪ ಮುಚ್ಚಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದಾದ್ಮೇಲೆ ಕೊಟ್ಟಿಗೆ ಗೊಬ್ಬರವನ್ನು ಮುಚ್ಚಿದ ಮೇಲೆ ಒಣಹುಲ್ಲನ್ನ ಬೀಜ ಇಲ್ಲದೆ ಇರತಕ್ಕಂಥ ಮುಚ್ಚತಕ್ಕಂಥದ್ದು ತರ್ಗನ್ನ ಮುಚ್ಚಿ ನಾವು ರೋಸ್ ಕ್ಯಾನ್ ಅಂತ ಏನ್ ಹೇಳ್ತೀವಿ, ರೋಸ್ ಕ್ಯಾನ್ನ ಮುಖಾಂತರ ನೀರನ್ನ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಹಾಕ್ಬೇಕಾಗತ್ತೆ ಮಳೆ ಇಲ್ಲದೆ ಇದ್ರೆ. ಮೂರ್ ನಾಲ್ಕು ದಿವಸ ಆಗಿ ಮೊಳಕೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆ ತರ್ಗನ್ನ ಏನ್ ಹಾಕಿರ್ತೀವಿ ಅಥವಾ ಹುಲ್ಲನ್ನ ಏನ್ ಹಾಕಿರ್ತೀವಿ ಅದನ್ನ ಎತ್ತುಬಿಟ್ಟು ನಾವು ಇಕ್ಕಲ್ಲುಗಳಲ್ಲಿ ನೀರನ್ನ ನಿಲ್ಸಿ ಸಸಿ ಮಡಿಯನ್ನ ತಂಪಾಗಿಡ್ಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಈ ರೀತಿಯಾಗಿ ನಾವು ಎಂಟರಿಂದ ಹತ್ತು ದಿನದವರೆಗೂ ಮಾಡಬೇಕಾಗ, ಹತ್ತು ದಿವಸ, ಕೆಲವೊಂದು ಸಂದರ್ಭದಲ್ಲಿ ಹನ್ನೆರಡು ದಿವಸವರೆಗೂ ಕೂಡ ನಾವು ಕಾಪಾಡಿಕೊಂಡ್ರೆ ಹನ್ನೆರಡರಿಂದ ಹದಿನಾಲ್ಕು ದಿವಸದ ಪೈರನ್ನ ನಾವು ಮುಖ್ಯ ಭೂಮಿನಲ್ಲಿ ನಾಟಿ ಮಾಡಲಿಕ್ಕೆ ಬಳಸ್ಕೋಬಹುದು. ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ, ಈಗ ನಾವು ಬೀಜೋಪಚಾರ ಮಾಡ್ತೀವಿ ಅಂತ ಹೇಳಿದ್ರಿ. ಹೌದು, ಈಗ ನೆನೆ ಹಾಕೋದಕ್ಕಿಂತ ಮುಂಚೆ ನಾವು ಬೀಜೋಪಚಾರ ಮಾಡಿದ್ರೆ ಹೋಗ್ಬಿಡುತ್ತದೆ. ಹೌದು, ಖಂಡಿತ. ಹಾಗಾಗಿ ಆ ನೆನೆ ಹಾಕಿದ ಮೇಲೆ ಬೀಜೋಪಚಾರ ಮಾಡಿ ನಾವು ಮೊಳಕೆ ಕಟ್ಟಬೇಕು. ಖಂಡಿತ ಖಂಡಿತ, ಮೊಳಕೆ ಕಟ್ಟುವಂತ ಸಂದರ್ಭದಲ್ಲಿ ಬೀಜೋಪಚಾರ ಮಾಡ್ತಕ್ಕಂಥದ್ದು ಅಥವಾ ಇವನ್ ಬಿತ್ತನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಬೀಜೋಪಚಾರ ಮಾಡ್ತಕ್ಕಂಥದ್ದು ಸೂಕ್ತ. ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಮಾಡಿದ್ರೆ ಮೊಳಕೆಗೆ ಏನು ಸಮಸ್ಯೆ ಆಗೋದಿಲ್ವೇ? ಮೊಳಕೆಯನ್ನ ತೆಗೆದುಕೊಂಡಾಗ ನಮ್ಗೆ ಸಾಮಾನ್ಯವಾಗಿ ನೀವು ಹನ್ನೆರಡರಿಂದ ಹದಿನಾಲ್ಕು ಅಥವಾ 18 ಗಂಟೆಗಳ ಕಾಲ ನೀವು ಮೊಳಕೆ ಬರ್ಸಿದ್ರೆ ಮೊಳಕೆ ಸ್ವಲ್ಪನೇ ಇರುತ್ತೆ, ಕುಡಿ ಮೊಳಕೆ ಅಂದಿರುತ್ತೆ. ನೀವು ಮೊಳಕೆ ಎತ್ತರವಾಗಿ ಜಾಸ್ತಿ ಬೆಳೆದು ಬಿಟ್ಟಿದ್ರೆ 24 ಗಂಟೆಗಿಂತ ಜಾಸ್ತಿ ಮೊಳಕೆ ಕಟ್ಬಿಟ್ಟಿದ್ರೆ ತೊಂದರೆ ಆಗುತ್ತೆ, ಆ ಸಂದರ್ಭದಲ್ಲಿ ಬಳಸೋದ್ ಬೇಡ. ಇಲ್ಲೇನಂತ ಸಮಸ್ಯೆ ಆಗಲ್ಲ ಅಂತ ಕುರುಮೊಳಕೆ ಕುರುಮೊಳಕೆ ಇದ್ದಂತ ಸಂದರ್ಭದಲ್ಲಿ ಸಮಸ್ಯೆ. ಇನ್ನ ಈ ಶ್ರೀ ಪದ್ಧತಿಗೆ ಮುಖ್ಯವಾಗಿ ನೀರಿನ ನಿರ್ವಹಣೆಯನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕು ಅಂದ್ರೆ ಭೂ ಸಿದ್ಧತೆ ಬಹಳ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾರೆ. ಈ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಭೂಮಿ ಸಿದ್ಧತೆಯನ್ನ ಸಾಮಾನ್ಯವಾಗಿ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನ್ ಕೆಸರು ಮಡಿ ಮಾಡ್ತೀವೋ ಅದೇ ತರ ಕೆಸರು ಮಡಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಭೂಮಿ ಸಿದ್ಧತೆ ಅಂತ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಹಸಿರೆಲೆ ಗೊಬ್ಬರವನ್ನ ಒಂದು ಎರಡು ತಿಂಗಳು ಮುಂಚಿತವಾಗಿ ಚಂಬೆ ಅಥವಾ ಅಪ್ಸಣ್ಬು ಅಥವಾ ಅಲ್ಸಂದೆ ಅವರ ಎಲ್ಲಾ ದ್ವಿದಳ ಜಾತಿಗೆ ಸೇರಿದಂತ ಬೆಳೆಗಳನ್ನ ಮಿಶ್ರಣ ಮಾಡಿ ಭೂಮಿಗೆ ಸೇರಿಸಿ ಒಂದು 15 ದಿವಸ ಮುಂಚಿತವಾಗಿ ಭೂಮಿಗೆ ಸೇರಿಸಿ ಕೆಸರನ್ನ ಮಾಡ್ಕೊಂಡ್ರೆ ಬಹಳ ಮುಖ್ಯ. ಕೆಸರನ್ನ ಮಾಡಿದಂತ ಸಂದರ್ಭದಲ್ಲಿ ನಾಟಿ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಗೊರ್ಸ್ಲಿರುವಂಗೆ ನಾವು ನೋಡ್ಕೋಬೇಕಾಗತ್ತೆ, ನೀರು ಇರಬಾರ್ದಿಲ್ಲ. ಭೂಮಿಯನ್ನ ಕೆಸರು ಮಾಡಿ ಸಮತಟ್ಟಿ ಮಾಡಿ ನೀರ್ ಇಲ್ಲದೆ ಇದ್ದಂಗೆ ಸ್ವಲ್ಪ ಗೊರ್ಸಿರುವಂತೆ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಸಸಿಗಳ ನಾಟಿಗೆ ಮೃದುವಾಗಿರಬೇಕು. ಆಮೇಲೆ ನಾವು ಈ ನಾಟಿಯನ್ನ ಯಾವ ರೀತಿಯಾಗಿ ಒಂದು ಕ್ರಮವನ್ನು ಅನುಸರಿಸ್ ಮಾಡ್ಕೋಬೇಕಾಗತ್ತೆ? ಇಲ್ಲಿ ಸಸಿಯನ್ನ 12 14 ದಿವಸದ ಪೈರನ್ನ ನಾವು ಬೆಳೆಸ್ಕೋತೀವಿ. ನಮ್ಮಲ್ಲಿ ಈ ಮಾರ್ಕರ್ ಅಂತಕ್ಕಂಥದ್ದು ಒಂದು ಕಬ್ಬಿಣದ ಸರಳುಗಳನ್ನ ಕಟ್ಬಿಟ್ಟು ಈ ಸಿಗುತ್ತದೆ, ಮಾರ್ಕೆಟ್ನಲ್ಲಿ ಸಿಗುತ್ತೆ. ಅದು ನಾವು ಒಂದು ಸಲ ಮಾರ್ಕರ್ ಅನ್ನ ಸಿದ್ಧ ಆಗಿರ್ತಕ್ಕಂಥ ಭೂಮಿ ಮೇಲೆ ಎಳ್ಕೊಂಡು ಹೋದ್ರೆ ನಿಮ್ಗೆ 25 ಸೆಂಟಿಮೀಟರ್ 25 ಸೆಂಟಿಮೀಟರ್ ಅಂದ್ರೆ 10 ಅಂಗಳ 10 ಅಂಗಳದಲ್ಲಿ ಒಂದು ಗುಳಿಯನ್ನ ಮಾರ್ಕನ್ನ ಮಾಡ್ಕೊಂಡು ಹೋಗುತ್ತೆ. ಗುರುತುಗಳು ಬೀಳ್ತಾವಲ್ಲಿ, ಗುರುತುಗಳು ಬೀಳ್ತವೆ. ಆ ಗುರು ನಾಲ್ಕು ಸಂದುಗಳು ಸೇರ್ತಕ್ಕಂಥ ಗುರುತಲ್ಲಿ ಒಂದೇ ಒಂದು ಪೈರನ್ನ ನಾಟಿ ಮಾಡ್ತಕ್ಕಂಥದ್ದು ಸೂಕ್ತ. ಆ ರೀತಿಯಾಗಿ ನಾವು ಹೌದು ನಾಟಿ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಪೈರನ್ನ ಎಚ್ಚರಿಕೆಯಿಂದ ನಾಟಿ ಮಾಡಬೇಕಾಗತ್ತೆ. ಕಾರಣ ಏನಂತಂದ್ರೆ ನಾವಿಲ್ಲಿ 12 ರಿಂದ 14 ದಿವಸ ಅಥವಾ 10 ದಿವಸದ ಪೈರನ್ನ ಬಳಸೋದ್ರಿಂದ ಸ್ವಲ್ಪ ಆರ್ಶ್ ಆಗಿ ಅಥವಾ ರಫ್ ಆಗಿ ಏನಾದ್ರು ನೀವು ಸಸಿಗಳನ್ನ ಹ್ಯಾಂಡಲ್ ಮಾಡಿದ್ರೆ ಅಲ್ಲಿ ಸಸಿಗಳು ಮುರಿದೋಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನಾವು ನಾಟಿ ಮಾಡ್ತಕ್ಕಂಥದ್ದು ಸೂಕ್ತ. ಅಂದ್ರೆ ಸಸಿಗಳನ್ನ ಕೀಳುವಾಗ ಬಹಳ ಎಚ್ಚರಿಕೆ ಅಗತ್ಯ. ಹೌದು, ಆ ಸಸಿಗಳ ಜೊತೆಗೆ ಬೇರ್ನಲ್ಲಿ ಬೀಜ ಬೀಜದ ಒಂದು ಸ್ವಲ್ಪ ಮಣ್ಣು ಕೂಡ ಇರುತ್ತೆ ಇರುತ್ತೆ ಅದನ್ನ ನಾವು ಗಮನಿಸ್ಕೋಬೇಕು. ಖಂಡಿತ ಖಂಡಿತ, ಆ ರೀತಿಯಾಗಿ ಅವನ್ನ ಸ್ವಲ್ಪ ಹಗುರವಾಗಿ ಕಿತ್ಕೊಂಡೆ ನಾಟಿ ಮಾಡಬೇಕು. ಖಂಡಿತ ಖಂಡಿತ, ತೇಲಿಸಿ ನಾಟಿ ಮಾಡಬೇಕು. ಬಹಳ ಆಳಕ್ಕೂ ನಾಟಿ ಮಾಡಬಾರದು. ಅಂದ್ರೆ ಇಲ್ಲಿ ಸಾಕಷ್ಟು ಅಂತರವನ್ನ ಕೊಟ್ಟಿರೋದ್ರಿಂದ ನಾವು ಗುರುತು ಮಾಡುವಂತ ಉಪಕರಣ ಬಳಸೋದ್ರಿಂದ ಹೌದು ಅಂತರ ಕಾಪಾಡ್ಕೊಳ್ಳೋಕೆ ಬಹಳ ಅನುಕೂಲ ಆಗುತ್ತೆ, ಬಹಳ ಮುಖ್ಯ ಆಗುತ್ತೆ. ಹೌದು, ಇನ್ನ ಈ ನೀರಿನ ನಿರ್ವಹಣೆ ಬಹಳ ಮುಖ್ಯ ಅಂತ ತಾವು ಹೇಳಿದ್ರಿ. ಹೌದು, ಈ ಶ್ರೀ ಪದ್ಧತಿಯ ಒಂದು ಮುಖ್ಯವಾದ ವೈಶಿಷ್ಟ್ಯ ಅಂದ್ರೆ ನೀರಿನ ನಿರ್ವಹಣೆ. ಖಂಡಿತ, ಒಂದ್ಸರಿ ನಾಟಿ ಮಾಡಿದ್ಮೇಲೆ ಯಾವ ರೀತಿಯಾಗಿ ನಾವು ನೀರಿನ ನಿರ್ವಹಣೆಯನ್ನ ಪ್ರಾರಂಭಿಸಬೇಕಾಗತ್ತೆ? ಓಕೆ, ಇಲ್ಲಿ ಶ್ರೀ ಪದ್ಧತಿನಲ್ಲಿ ನೀರನ್ನ ಏರಳವಾಗಿ ಕೊಟ್ಟು ಬಿಟ್ರೆ ಏನಾಗುತ್ತೆ, ನಾವು ಕಡಿಮೆ ವಯಸ್ಸಿನ ಪೈರನ್ನ ನಾಟಿ ಮಾಡೋದ್ರಿಂದ ಸಸಿಗಳನ್ನ ನಾವು ಆಗ್ಲೇ ಮಾತಾಡ್ದಂಗೆ ತೇಲ್ಸಿ ನಾಟಿ ಮಾಡಿರ್ತೀವಿ ಅಂತ ಹೇಳ್ತೀವಿ. ನೀರು ಜಾಸ್ತಿ ಆದ್ರೆ ಸಸಿಗಳು ತೇಲ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಕಾರಣಕ್ಕೋಸ್ಕರ ನೀರನ್ನ ಜಾಸ್ತಿ ಕೊಡಬಾರ್ದು. ನೀವು ನಾಟಿ ಮಾಡಿದಂತ ಸಂದರ್ಭದಲ್ಲಿ ಸ್ವಲ್ಪ ಗೊರ್ತಲಿರುತ್ತೆ, ಗೊರ್ತಲಿದ್ದಂತ ಸಂದರ್ಭದಲ್ಲಿ ನೀವು ಸಸಿಗಳನ್ನ ತೇಲ್ಸಿ ನಾಟಿ ಮಾಡಿದಾಗ ದಿನಕ್ಕೆ ಒಂದು ಬಾರಿ ಅಥವಾ 2 ರಿಂದ 3 ದಿವಸಕ್ಕೆ 1 ಬಾರಿ ತೆಳುವಾಗಿ ನೀರನ್ನ ಹಾಯಿಸ್ಬಿಟ್ಟು ನೀರನ್ನ ಬಸಿಬೇಕು. ನೀರನ್ನ ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು, ತೇವವನ್ನ ಕಾಪಾಡ್ಕೊಳ್ಳಿಕ್ಕೆ ನಾವು ನೀರನ್ನ ಕೊಡಬೇಕಾಗತ್ತೆ. ನೀರನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಕಳೆಗಳ ಅವಳಿ ಜಾಸ್ತಿ ಆಗ್ಬಿಡುತ್ತೆ. ನೀರನ್ನ ಕೊಡಬೇಕು, ತೇವಾಂಶವನ್ನು ಕಾಪಾಡ್ಕೋಬೇಕು, ನೀರು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಬಾರದು. ಓಹೋ, ನೀರು ನಿಲ್ಲಬಾರದು, ತೇವಾಂಶ ಆರಬಾರದು. ಆರಬಾರದು, ಆ ರೀತಿಯಾಗಿ ನೋಡ್ಕೋಬೇಕು. ಹೌದು, ಈ ಒಂದು ಸನ್ನಿವೇಶವನ್ನ ನಾವು ಅಟ್ ಲೀಸ್ಟ್ ಒಂದು 10-15 ದಿವಸ ಕಾಪಾಡ್ಕೊಂಡ್ರೆ, ಆ ನಂತರ ತೆಳುವಾಗಿ ನೀರನ್ನ ನಿಲ್ಲಿಸ್ಬಿಟ್ಟು ನೀರು ಇಂಗಿ ಭೂಮಿಯ ಬಿರುಕನ್ನ ಬಿಡುವಂತ ಸಂದರ್ಭದಲ್ಲಿ ನಾವು ಆ ನಂತರ ನೀರನ್ನ ಕೊಟ್ಟುಕೊಂಡು ಹೋದ್ರೆ, ನಾವು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಏನ್ ನೀರು ಬಳಸ್ತಾ ಇದೀವೋ ಅದಕ್ಕಿಂತ 100% ಭಾಗದಷ್ಟು ನೀರನ್ನ ಕಡಿಮೆ ಮಾಡಿಸಿಕೊಂಡು ನಾವು ಈ ಒಂದು ಪದ್ಧತಿನಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ತಾವು ತಜ್ಞರಿರ್ತಾರೆ, ಈ ಕೂದಲ ಎಳೆಯ ಬಿರುಕುಗಳು ಬಂದಾಗ ಅದು ಬಹಳ ಮುಖ್ಯವಾದಂತ ಅಂಶ ಆಗುತ್ತೆ. ಇನ್ನ ಈ ಒಂದು ಶ್ರೀ ಪದ್ಧತಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಅಂತೀರಿ? ಯಾವುದೇ ಬೆಳೆ ನಾವು ಉತ್ತಮವಾದ ಇಳುವರಿ ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಸರಿಯಾದ ರೀತಿಯಲ್ಲಿ ಊಟದ ವ್ಯವಸ್ಥೆ ಇರಬೇಕು. ಹೌದೌದು, ನಮ್ಮ ಊಟದ ವ್ಯವಸ್ಥೆ ಅಂತ ತಗೊಂಡಾಗ ಸಸಿಗಳಿಗೆ ಇಲ್ಲಿ ಪೋಷಕಾಂಶಗಳು ಬಹಳ ಮಹತ್ವವನ್ನು ಪಡಿತವೆ. ಅದರಲ್ಲೂ ತಾವು ಹೇಳಿದ್ರಿ ಸಾವಯವ ಪೋಷಕಾಂಶಗಳಿಗೆ ಹೆಚ್ಚು ಒತ್ತು ಕೊಡಬೇಕಿಲ್ಲಿ ಅಂತ. ಓಕೆ, ಒಂದು ಬೆಳೆ ತನ್ನ ಜೀವಿತಾವಧಿಯನ್ನ ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲದೇ ಕಂಪ್ಲೀಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಸುಮಾರು ಒಂದು ಬೆಳೆಗೆ ವಿವಿಧವಾಗಿ 16 ತರದ ಪೋಷಕಾಂಶಗಳು ಬೇಕಾಗುತ್ತೆ. ಸಾಮಾನ್ಯವಾಗಿ ರೈತ ಬಾಂಧವರು ಏನ್ ಮಾಡ್ತಾರೆ, ಯೂರಿಯಾ ಕಡಿಮೆ ಬೆಲೆನಲ್ಲಿ ಸಿಗುತ್ತೆ ಅಂತನೋ ಅಥವಾ ರಾಸಾಯನಿಕ ಗೊಬ್ಬರಗಳು ಮಾರುಕಟ್ಟೆನಲ್ಲಿ ಲಭ್ಯತೆ ಚೆನ್ನಾಗಿದೆ ಅಂತನೋ ತಗೊಂಡೋಗೋದು ಈಸಿಯಾಗಿ ಹಾಕ್ಬಿಡ್ತಕ್ಕಂಥದ್ನ ಮಾಡ್ತಾರೆ. ಇಲ್ಲಿ ನಾವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರವನ್ನ ವಿಶ್ಲೇಷಣೆ ಮಾಡಿದಾಗ ಸಾಮಾನ್ಯವಾಗಿ ಆ ಗೊಬ್ಬರದಲ್ಲಿ ಒಂದು ಪೋಷಕಾಂಶ ಇರ್ಬೋದು, 2 ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 3 ಇರ್ಬೋದು, ಅದಕ್ಕಿಂತ ಜಾಸ್ತಿ ಪೋಷಕಾಂಶಗಳು ಇರುವಂತಹ ಸಾಧ್ಯತೆ ಕಡಿಮೆ. ಇಲ್ಲಿ ಬೆಳೆಗೆ 16 ಪೋಷಕಾಂಶಗಳು ಬೇಕಾಗಿರೋದು ಒಂದ್ ಕಡೆ ಆದ್ರೆ, ನಮ್ಮ ಒಂದು ಬೆಳೆ ಪದ್ಧತಿನಲ್ಲಿ ಏನು ನಾವು ಇಂಟೆನ್ಸಿವ್ ಕ್ರಾಪಿಂಗ್ ಅಂತ ಏನ್ ಮಾಡ್ತಾ ಇದೀವಿ, ತೀವ್ರವಾದ ಬೇಸಾಯ, ತೀವ್ರ ಬೇಸಾಯ ಪದ್ಧತಿನಲ್ಲಿ ಏನಾಗಿದೆ, ನಮ್ಮ ಭೂಮಿ ಬರಡಾಗ್ತಾ ಇರತಕ್ಕಂಥದ್ದನ್ನ ನಾವಾಗ್ಲೇ ನೋಡ್ತಾ ಇದೀವಿ. ಆ 2 ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಇಲ್ಲಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ ಮೂರಕ್ಕೂ ಕೂಡ ಒತ್ತನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಸಾವಯವ ಗೊಬ್ಬರ ಅಂತ ತೆಗೆದುಕೊಂಡಾಗ ನಾವಾಗ್ಲೇ ಹೇಳ್ದಂಗೆ, ನೀವು ಸಸಿ ಮಡಿಯನ್ನ ಹಾಕೋದಕ್ಕಿಂತ ಮುಂಚಿತವಾಗಿ 1 ತಿಂಗಳು ಮುಂಚಿತವಾಗಿ ನಿಮ್ಮ ಭೂಮಿನಲ್ಲಿ ಚಂಬೆ ಅಥವಾ ಅಪ್ಸೆಂಟ್ ಮನ್ನ ಚೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ರೈತ ಬಾಂಧವರಿಗೆ ಕರ್ನಾಟಕದ ಬಹುತೇಕ ಭತ್ತ ಬೆಳೀತಕ್ಕಂಥ ಸಂದರ್ಭದಲ್ಲಿ ಈಗ ಉತ್ತಮವಾದಂತಹ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲೇ ಚಂಬೆ ಅಥವಾ ಅಪ್ಸೆಂಟ್ ಅಥವಾ ಅಲಸಂದೆ ಅವರೆಗಳ ಮಿಶ್ರಣವನ್ನ ನಾವು ಚೆಲ್ಬಿಟ್ಟು 15-20 ಕೆಜಿ ಅಷ್ಟನ್ನ ಚೆಲ್ಬಿಟ್ಟು ನಾವು ಬಿಟ್ಬಿಟ್ಟಿದ್ರೆ ಇನ್ನೊಂದು 10-15 ದಿವಸ ಆದ್ಮೇಲೆ ಒಟ್ಲುಪಾತಿಯನ್ನ ಹಾಕ್ಲಿಕ್ಕೆ ಹೊರಟ್ರೆ ಅಥವಾ ಇನ್ನೊಂದು ತಿಂಗಳಲ್ಲಿ ನಾವು ಒಟ್ಲುಪಾತಿ ಸಸಿ ಮಡಿಯನ್ನ ಮಾಡ್ಕೊಳ್ಳಿಕ್ ಹೊರಟ್ರೆ 40-45 ದಿವಸದಲ್ಲಿ ಒಳ್ಳೆ ಗೊಬ್ಬರ ಬರುತ್ತೆ. 1 ಎಕರೆಗೆ ಸುಮಾರು 20 ಟನ್ ಅಷ್ಟು ಹಸಿರೆಲೆ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೋಸ್ಕರ ಯಾವ ದನ ಕರುಗಳನ್ನು ಕಾಯಂಗಿಲ್ಲ, ನೀವು ನೇರವಾಗಿ ಚೆಲ್ಬಿಟ್ಟು ಹಸಿರೆಲೆ ಗೊಬ್ಬರಕ್ಕೆ ಮಹತ್ವವನ್ನು ಕೊಡಬೇಕು. ಹಸಿರೆಲೆ ಗೊಬ್ಬರವನ್ನ ಕೊಡಕ್ ಆಗದಿದ್ದಂತ ಸಂದರ್ಭದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನ ಭೂಮಿಗೆ ಕೊಡಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರವನ್ನ 1 ಎಕರೆಗೆ ಕನಿಷ್ಠ 4-6 ಟನ್ 4 ಟನ್ ಕನಿಷ್ಠ ಕೊಡಬೇಕಾಗತ್ತೆ, ಅಥವಾ ಹೆಚ್ಚುವರಿಯಾಗಿ ಕೊಟ್ಟರೆ ಕೂಡ ಯಾವುದೇ ತೊಂದರೆ ಇಲ್ಲ, ಲಭ್ಯತೆ ಇದ್ರೆ. ನಾವು ಭೂಮಿಗೆ ಸೇರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಸಿರೆಲೆ ಗೊಬ್ಬರ ಇರ್ಬೋದು ಅಥವಾ ಈ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಎರೆಹುಳು ಗೊಬ್ಬರ ಕೊಡ್ತಕ್ಕಂಥ ರೈತರಾದ್ರೆ 1 ಎಕರೆಗೆ ಕನಿಷ್ಠ 2-3 ಟನ್ ಕೊಟ್ಟಿಗೆ ಗೊಬ್ಬರವನ್ನ ಕೊಡ್ತಕ್ಕಂಥದ್ದು ಸೂಕ್ತ. ಈ ಗೊಬ್ಬರಗಳನ್ನ ಹಸಿರೆಲೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ 15-20 ದಿವಸ ಮುಂಚಿತವಾಗಿ ಭೂಮಿಗೆ ಸೇರಿಸಿದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಬಿಡುಗಡೆ ಆಗಿ ಮಣ್ಣಿನಲ್ಲಿ ಲಭ್ಯ ಸ್ಥಿತಿನಲ್ಲಿ ಇರ್ತವೆ. ಬೆಳೆ ಬಂದಾಗ ಅದಕ್ಕೆ ಬೇಗ ಪೋಷಕಾಂಶಗಳು ಸಿಕ್ಕಿ ಬೆಳೆಯ ಬೆಳವಣಿಗೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಾವಯವ ಗೊಬ್ಬರಗಳ ಜೊತೆಗೆ ನಾವಾಗ್ಲೇ ಹೇಳಿದಂಗೆ ಮಣ್ಣಿನಲ್ಲಿ ಜೀವಾಣುಗಳ ಅಂಶ ಕಡಿಮೆ ಆಗ್ತಾ ಇರೋದ್ರಿಂದ ಜೈವಿಕ ಗೊಬ್ಬರಗಳಿಗೂ ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸಾಂಪ್ರದಾಯಿಕ ಪದ್ಧತಿನಲ್ಲಿ ನಾವು ಅಜೋಲವನ್ನ ಶಿಫಾರಸು ಮಾಡಿದ್ರು ಕೂಡ ಶ್ರೀ ಪದ್ಧತಿನಲ್ಲಿ ನಾವು ಅಜೋಸ್ಪೈರುಲಮ್ ಅಥವಾ ಅಜಿಟೋಬ್ಯಾಕ್ಟರ್ ಅಂತಕ್ಕಂಥ ಸಾರಜನಕ ಸ್ಥಿರೀಕರಿಸ ಗೊಬ್ಬರವನ್ನ ಕೊಡಬಹುದು. ನೀವು ಬೀಜೋಪಚಾರ ಮಾಡೋದಾದ್ರೆ 1 ಎಕರೆಗೆ 200 ಗ್ರಾಂ ಸಾಕಾಗುತ್ತೆ, ಅಥವಾ ಸಸಿ ಮಡಿನಲ್ಲಿ ನೀವು ಆ ಗೊಬ್ಬರವನ್ನ ಸೇರಿಸೋದೇ ಆದ್ರೆ ನಮಗೆ 400 ಗ್ರಾಂ ಈ ಜೀವಾಣು ಗೊಬ್ಬರವನ್ನ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಮಣ್ಣಿನ ಮೇಲೆ ಹರಡ್ಬಿಟ್ರು ಕೂಡ ಆಗತ್ತೆ. ಇಲ್ಲ ನಾನು ನಾಟಿ ಮಾಡುವಂತ ಸಂದರ್ಭದಲ್ಲಿ ಕೊಡ್ತೀನಿ ಅಂತಂದ್ರೆ ಸಸಿಗಳನ್ನ ಆ ಜೀವಾಣು ಗೊಬ್ಬರದಲ್ಲಿ 1 ಎಕರೆಗೆ 800 ಗ್ರಾಂ ಈ ಜೀವಾಣು ಗೊಬ್ಬರವನ್ನ ಒಂದು ಗುಂಡಿನಲ್ಲಿ ನೆನೆದಿರ್ತಕ್ಕಂಥ ನೀರಿನಲ್ಲಿ ಹಾಕ್ಬಿಟ್ಟು ಸಸಿಗಳನ್ನ ಅದ್ದುಬಿಟ್ಟು ಆ ನಂತರ ನಾಟಿ ಮಾಡ್ಲಿಕ್ಕೂ ಸಾಧ್ಯ ಇದೆ. ಇಲ್ಲ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ನಾಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಭೂಮಿಗೆ ಒದಗಿಸಲಿಕ್ಕೆ ಸಾಧ್ಯ ಇದೆ. ಇವೆಲ್ಲದರ ಜೊತೆಗೆ ನಾವು ಅಧಿಕ ಇಳುವರಿಯನ್ನ ಪಡ್ಕೊಳ್ಬೇಕಾಗಿರೋದ್ರಿಂದ ರಾಸಾಯನಿಕ ಗೊಬ್ಬರಗಳು ಕೂಡ ಮಹತ್ವವನ್ನು ಹೊಂದುತ್ತವೆ. ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಪ್ರಮುಖವಾಗಿ ಸಾರಜನಕ, ರಂಜಕ ಮತ್ತೆ ಪೊಟಾಸ್ ಅಂತಕ್ಕಂಥ ಗೊಬ್ಬರ ಬಹಳ ಮುಖ್ಯ ಆಗ್ತವೆ. ಸಾರಜನಕ ಅಂತಕ್ಕಂಥದ್ದು ಬೆಳೆಯ ಮೇಲ್ಭಾಗದ ಬೆಳವಣಿಗೆಗೆ ಸಹಕಾರಿ ಮಾಡುತ್ತೆ, ರಂಜಕ ಅಂತಕ್ಕಂಥದ್ದು ಬೆಳೆಯ ಕೆಳಭಾಗದ ಅಂದ್ರೆ ಬೇರಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಪೊಟಾಸ್ ಅಂತಕ್ಕಂಥದ್ದು ಈ ಒಂದು ಬೆಳೆನಲ್ಲಿ ರೋಗ ನಿರೋಧಕ ಶಕ್ತಿ ಇರ್ಬೋದು ಅಥವಾ ಗುಣಮಟ್ಟವನ್ನು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಇರ್ಬೋದು ಅಥವಾ ನೀರಿನ ಮಟ್ಟವನ್ನು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಇರ್ಬೋದು, ಅದನ್ನ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಮೂರು ಪೋಷಕಾಂಶಗಳನ್ನ ರೈತ ಬಾಂಧವರು ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿದ್ರೆ ಆ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಹಾಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಸಾಮಾನ್ಯ ಶಿಫಾರಸು 1 ಎಕರೆಗೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟಾಸನ್ನ ಒದಗಿಸ್ತಕ್ಕಂಥ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಇದರಲ್ಲಿ 40 ಕೆಜಿ ಸಾರಜನಕವನ್ನ 2 ಅಥವಾ 3 ಕಂತಗಳಲ್ಲಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಒಂದು ಕಂತು 20 ಕೆಜಿಯನ್ನ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ, ಇನ್ನು 10 ಕೆಜಿಯನ್ನ 25 ದಿವಸದಲ್ಲಿ ಒಂದ್ಸಲ ಕಳೆ ತೆಗೆದಂತ ಸಂದರ್ಭದಲ್ಲಿ, ಆನಂತರ 45 ದಿವಸ ಕಳೆ ತೆಗೆದಂತ ಸಂದರ್ಭದಲ್ಲಿ 10 ಕೆಜಿಯನ್ನ ಕೊಡ್ತಕ್ಕಂಥ ಸೂಕ್ತ. ಇತ್ತೀಚಿನ ದಿನಗಳಲ್ಲಿ ಸತುವಿನ ಕೊರತೆಯನ್ನ ಕೂಡ ನಾವು ಭೂಮಿನಲ್ಲಿ ನೋಡ್ತಾ ಇದೀವಿ. ಸತುವಿನ ಕೊರತೆ ಇರತಕ್ಕಂಥ ಸನ್ನಿವೇಶದಲ್ಲಿ ಎಕರೆಗೆ 4 ಕೆಜಿ ಸತುವನ್ನ, ಬೋರಾನ್ ಕೊರತೆ ಇರತಕ್ಕಂಥ ಸಂದರ್ಭದಲ್ಲಿ ಎಕರೆಗೆ 1-2 ಕೆಜಿ ಬೋರಾಕ್ಸ್ ಅನ್ನ ಭೂಮಿಗೆ ಸೇರಿಸೋದ್ರ ಮುಖಾಂತರ ಆ ಒಂದು ಪೋಷಕಾಂಶಗಳ ಕೊರತೆಯನ್ನು ಕೂಡ ನಾವು ನೀಗಿಸಬಹುದು. ಇದರಿಂದ ನಾವು ಸಮತೋಲನ ಪೋಷಕಾಂಶವನ್ನು ನಿರ್ವಹಣೆ ಮಾಡಿ ಬೆಳೆಯ ಬೆಳವಣಿಗೆಯನ್ನು ವೃದ್ಧಿಸಬಹುದು. ನೀವು ಮೊದಲೇ ಹೇಳಿದ್ರಿ, ಇಲ್ಲಿ ನೀರನ್ನ ಸರಿಯಾಗಿ ನಾವು ನಿಲ್ಲಿಸದೆ ಇರೋದ್ರಿಂದ ಕಳೆಗಳ ಹಾವಳಿ ಹೆಚ್ಚಾಗುತ್ತೆ ಅಂತಂದು, ಈ ಹಿರಿ ಪದ್ಧತಿಯಲ್ಲಿ ಕಳೆಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇಲ್ಲಿ ನೀರನ್ನ ಕಡಿಮೆ ಕೊಡೋದ್ರಿಂದ ಕಳೆಗಳು ಸ್ವಲ್ಪ ಜಾಸ್ತಿ ಆಗಿರ್ತವೆ. ಇಲ್ಲಿ ನಾವು ಕಳೆಗಳನ್ನ ಹತೋಟಿ ಮಾಡಲಿಕ್ಕೆ ನಾವು 2 ಅಂಶವನ್ನ ಪರಿಗಣಿಸಬೇಕಾಗತ್ತೆ. ಒಂದು, ಕಳೆನಾಶಕಗಳನ್ನ ಬಳಸ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಕಳೆನಾಶಕವನ್ನ ಬಳಸುವುದಾದರೆ ನಾಟಿ ಮಾಡುವಂತ ಸಂದರ್ಭದಲ್ಲಿ ಉದಯ ಪೂರ್ವ ಕಳೆನಾಶಕವಾಗಿ ನಾವು ಈ ಲೋನ್ಡೆಕ್ಸ್ ಪವರ್ ಅಂತ ಸಿಗುತ್ತೆ, ಬ್ರೆಟಿಲಾ ಕ್ಲೋರ್ ಮತ್ತೆ ಪೈರಜೋ ಸಲ್ಫರನ್ ಅಂತಕ್ಕಂಥ ಮಿಶ್ರಣವನ್ನ ಬಳಸ್ಕೋಬಹುದಾಗತ್ತೆ. ಇನ್ನು ಉದಯೋತ್ತರ ಕಳೆನಾಶಕವಾಗಿ ಬಳಸೋದಾದ್ರೆ ನಾವು ಬಿಸ್ಪೆರಿಬ್ಯಾಕ್ ಸೋಡಿಯಂ ಅಂತ ಸಿಗುತ್ತೆ, ಲೋನ್ಡೆಕ್ಸ್ ಪವರ್ ಆದ್ರೆ ಎಕರೆಗೆ 4 ಕೆಜಿ ಸಾಕಾಗತ್ತೆ. ನಾವು ಉದಯೋತ್ತರ ಕಳೆನಾಶಕವಾಗಿ ಬಿಸ್ಪೆರಿಬ್ಯಾಕ್ ಸೋಡಿಯಂ ಅಥವಾ ನಾಮಿನಿ ಗೋಲ್ಡ್ ಅಂತಕ್ಕಂಥ ಕಳೆನಾಶಕವನ್ನು ಬಳಸಿದ್ರೆ ಎಕರೆಗೆ 80 ಗ್ರಾಂನಷ್ಟು ಸಾಕಾಗುತ್ತೆ. ಇದನ್ನ ಸಿಂಪಡಣೆ ಮಾಡತಕ್ಕಂಥದ್ದು ಸೂಕ್ತ ಆಗುತ್ತೆ. ಇದಲ್ದನೆ ನಾವು ಶ್ರೀ ಪದ್ಧತಿನಲ್ಲಿ ನಾವು ಅಂತರ ಬೇಸಾಯವನ್ನ ಮಾಡಲಿಕ್ಕೆ ಕೋನ ವೀಡರ್ ಅಥವಾ ರೋಟ